ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ. ಪ್ರವಾಹ ಸಂತ್ರಸ್ತ ಜಿಲ್ಲೆಗಳಿಗೆ ಸರ್ಕಾರ 3,000 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಸಮೀಕ್ಷೆ ಬಹಿಷ್ಕರಿಸುವಂತೆ ಬಿಜೆಪಿ ನಾಯಕರ ಕರೆಗೆ ಸರ್ಕಾರ ಅಸಮಾಧಾನ. ಮುಡಾ ಪ್ರಕರಣದಲ್ಲಿ ಬಿ ರಿಪೋರ್ಟ್ಗೆ ಆಕ್ಷೇಪ. ಅಕ್ಟೋಬರ್ 8ಕ್ಕೆ ಆದೇಶ ಕಾಯ್ದಿರಿಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಅಕ್ಟೋಬರ್ 5ರವರೆಗೆ ವ್ಯಾಪಕ ಮಳೆ, ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಈಗ ಆಕಾಶವಾಣಿ, ಈಗ ಒಂದು ಪ್ರಕಟಣೆ. ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಲಸಿನ ಹಣ್ಣಿನ ಬೇಸಾಯ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ತುರುವೇಕೆರೆ ತಾಲೂಕು ನೀರ್ಗುಂಟಿಯಪಾಳ್ಯದ ನಾಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಸಹ ಆಲಿಸಬಹುದು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹಲಸಿನ ಹಣ್ಣಿನ ಬೇಸಾಯ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ತೋಟಗಾರಿಕಾ ಬೆಳೆಗಳಲ್ಲಿ ಪ್ರಮುಖ ಬೆಳೆಯಾದ ಒಂದು ಹಲಸಿನ ಬೆಳೆ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ಹಲಸಿನ ಬೆಳೆ ಯಾವ್ಯಾವ ರೀತಿಯಲ್ಲಿ ಅದು ಮಹತ್ವವನ್ನು ಪಡೆದುಕೊಂಡಿದೆ, ಎಲ್ಲಿ ಅದರ ಸಂಶೋಧನೆ ಈಗ ನಡೀತಾ ಇದೆ, ಯಾವ್ಯಾವ ತರದ ಉಪಯೋಗದಿಂದ ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ಒಂದು ಲಾಭ ಮಾಡಿಕೊಳ್ಳುವ ದಿಶೆಯಲ್ಲಿ ಯಾವ ರೀತಿ ಈ ಹಲಸು ನಮಗೆ ಪ್ರಮುಖ ಸ್ಥಾನವನ್ನು ಪಡ್ಕೊಳ್ತಾ ಇದೆ, ಮತ್ತೆ ನೀವು ಕೂಡ ಈ ಹಲಸನ್ನ ಯಾವ ರೀತಿ ತಮ್ಮ ಹೊಲದಲ್ಲಿ ಬೆಳಿಬಹುದು, ಯಾವ ರೀತಿ ಮಣ್ಣಲ್ಲಿ ಅದು ತನ್ನ ಬೆಳವಣಿಗೆಯನ್ನು ಅದು ಸುಲಭವಾಗಿ ಮಾಡಿಕೊಳ್ಳುತ್ತೆ, ಹೀಗೆ ಒಂದೊಂದಾಗಿ ನಾವಿವತ್ತು ಮಾಡ್ಕೊಳ್ಳೋಣ. ಹಲಸು ಇದು ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರೂ ಇದನ್ನ ಆಸ್ವಾದಿಸಿದ್ದಾರೆ. ಆದರೂ ಕೂಡ ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಬೇಕು, ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ರೈತರ ಬೆಳೆ ದ್ವಿಗುಣ ಆಗಬೇಕು ಅನ್ನೋ ಒಂದು ದಿಶೆಯಲ್ಲಿ ಈ ಒಂದು ಹಲಸಿನ ಬೆಳೆ ತೋಟಗಾರಿಕಾ ಬೆಳೆಗಳಲ್ಲಿ ಒಂದು ಪ್ರಮುಖ ಬೆಳೆ. ನಮ್ಮ ದೇಶದಲ್ಲಿ ಇದು ಪರಂಪರಾಗತವಾಗಿ ಬಂದಿದೆ, ಆದರೆ ನಾವು ಇದನ್ನ ಮಾರುಕಟ್ಟೆಗೆ ತಂದು ಇವತ್ತೇ ಇಡ್ತಾ ಇಲ್ಲ, ಅಂದರೆ ನಾವು ಇದು ಮಾರುಕಟ್ಟೆಯಲ್ಲಿ ಒಂದು ಆಕ್ರಮ ಮಾಡಿಕೊಂಡಿಲ್ಲ. ಅದಕ್ಕಾಗಿ ನಮ್ಮ ಜಂಗಲಲ್ಲಿ, ನಮ್ಮ ಬೆಟ್ಟದಲ್ಲಿ, ನಮ್ಮ ಅರಣ್ಯದಲ್ಲಿ ಇದು ಸಾಕಷ್ಟು ಸ್ಥಾನವನ್ನು ಪಡ್ಕೊಂಡಿದೆ. ಕಾಡು ಪ್ರಾಣಿಗಳು, ಪಕ್ಷಿಗಳು ಇದನ್ನ ಜಾಸ್ತಿ ಉಪಯೋಗ ಮಾಡಿಕೊಂಡಿವೆ. ಮಾನವರು ಇದು ನಾವು ಅಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದ್ದೇವೆ, ಆದರೆ ಇದು ಪ್ರಮುಖ ಆಹಾರದಲ್ಲಿ ಶ್ರೇಷ್ಠತೆಯನ್ನು ಕೊಡುವುದು, ಆಹಾರ ಭದ್ರತೆಯನ್ನು ಕೊಡುವುದಕ್ಕೆ ನಮಗೆ ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ರಾಜ ಮಾವು ಅಂತೇವೆ, ಆದ್ರೆ ಮಾವಿನಕ್ಕಿಂತ ಜಾಸ್ತಿ ದೊಡ್ಡ ಪ್ರಮಾಣದ ಕ್ವಾಂಟಿಟಿಯನ್ನು ಕೊಡುವಂತ ಒಂದು ತೋಟಗಾರಿಕೆ ಬೆಳೆ ಬಗ್ಗೆ ನಾವಿವತ್ತು ಮಾಹಿತಿ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೇ, ತಮಗೆ ನಮ್ಮ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರು ನಮಸ್ಕಾರಗಳು. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ನಮ್ಗೆ ಇವತ್ತು ಹಲಸಿನ ಬೆಳೆಯ ಬೇಸಾಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒಂದೊಂದಾಗಿ ತಿಳಿಸ್ಕೊಡ್ಬೇಕು. ಖಂಡಿತವಾಗಿ ಸರ್. ಸೊ ನೋಡಿ, ನಮ್ಮ ರೈತರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಸೊ ಹಲಸುನ ಯಥೇಚ್ಛವಾಗಿ ಪ್ರೆಸೆಂಟ್ ಸಿಚುವೇಶನ್ಸ್ ಅಲ್ಲಿ ಬೆಳೀತಾ ಇದ್ದಾರೆ. ಅದರಲ್ಲೂ ಕೂಡ ಇದನ್ನ ನಾವು ಜಾಕ್ ಫ್ರೂಟ್ ಅಂತೇಳಿ ನಾವು ಚಿರಪರಿಚಿತವಾಗಿರುವಂತಹ ಒಂದು ಹಣ್ಣಾಗಿದೆ. ಇದನ್ನ ನಮ್ಮ ಭಾರತದ ಪೂರ್ವ ಮತ್ತು ದಕ್ಷಿಣ ಭಾರತದಲ್ಲಿ ಏನ್ ಕರಿತೀವಿ ಅಂದ್ರೆ ಬಡವರ ಹಣ್ಣು ಅಂತ ಕರಿತಾ ಹೋಗ್ತೀವಿ. ಯಾಕೆಂತಂದ್ರೆ ಕಡಿಮೆ ಒಂದು ವೆಚ್ಚದಲ್ಲಿ ದೊರೆಯುವಂತಹ ಹಣ್ಣಲ್ಲಿ ಪ್ರಮುಖವಾಗಿರುವ ಹಣ್ಣು ಅಂದ್ರೆ ಹಲಸು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದೇ ರೀತಿಯಾಗಿ ಎಲ್ಲಾ ವಯಸ್ಕರು ಅಷ್ಟೇ ತುಂಬಾ ಇಷ್ಟಪಡುವಂತಹ ಒಂದು ಅದ್ಭುತ ಹಣ್ಣು ಅಂತ ಹೇಳಿದ್ರೆ ಮತ್ತೊಂದು ತಪ್ಪಾಗಲಾರದು. ಯಾಕೆಂದ್ರೆ ಇದರಲ್ಲಿ ಸಕ್ಕರೆ ಪ್ರಮಾಣ ತುಂಬಾ ಜಾಸ್ತಿ ಇರುತ್ತೆ, ಅದೇ ರೀತಿಯಾಗಿ ಎಲ್ಲಾ ವಿಟಮಿನ್ಸ್ ಜಾಸ್ತಿ ಇರುತ್ತೆ, ಮಿನರಲ್ಸ್ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಬರೇ ಹಲಸಿನ ಹಣ್ಣಿನೊಂದೇ ಅಲ್ಲ, ಹಲಸಿನ ಬೀಜದಲ್ಲೂ ಅಷ್ಟೇ ಅದರ ಒಂದು ಪ್ರಮಾಣ ನೋಡ್ತಾ ಹೋದ್ರೆ ಸಾರಜನಕ ಜಾಸ್ತಿ ಇರುತ್ತೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ, ಖನಿಜಾಂಶಗಳು ಯಥೇಚ್ಛವಾಗಿರೋದನ್ನ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಈ ಒಂದು ಹಲಸಿನ ಹಣ್ಣು ಅಂತ ಹೇಳ್ತೀವಲ್ಲ, ಚೆನ್ನಾಗಿ ಮಾಗದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ಪೆಕ್ಟಿನ್ ಕಂಟೆಂಟ್ ತುಂಬಾ ಜಾಸ್ತಿ ಇರೋದನ್ನ ನಾವು ಕಾಣಬಹುದಾಗಿದೆ. ಇದ್ರ ಜೊತೆಗೆ ಕಬ್ಬಿಣದ ಅಂಶಗಳು ಜಾಸ್ತಿ ಇರ್ತಾ ಹೋಗುತ್ತೆ, ಮತ್ತೆ ಈ ಒಂದು ಹಲಸಿನ ಹಣ್ಣಲ್ಲಿ ನಾರಿನ ಅಂಶ ಯಥೇಚ್ಛವಾಗಿರೋದ್ರೆ ಏನಾಗುತ್ತೆ, ದೇಹದಲ್ಲಿ ಚಯಾಪಚನ ಕ್ರಿಯೆ ತುಂಬಾ ಚೆನ್ನಾಗಿ ಮಾಡೋಕೆ ತುಂಬಾ ಅನುಕೂಲ ಮಾಡ್ಕೊಳ್ತಾ ಹೋಗುತ್ತೆ. ಇನ್ನೊಂದು, ಈಗ ಸುಧಾರಿತ ಬೇಸಾಯದ ಕ್ರಮದ ಬಗ್ಗೆ ನಾವು ಹಲಸಿನ ಬೆಳೆ ತಗೊಂಡಾಗ ಇದು ಎಂತ ಮಣ್ಣಲ್ಲಿ ಸುಲಭವಾಗಿ ಬೆಳೆದು ಬರ್ತದೆ? ಸೊ ಖಂಡಿತವಾಗ್ಲಿ ಸರ್, ಈ ಒಂದು ಹಲಸು ಅಂತ ಹೇಳ್ತೀವಲ್ಲ, ಈ ಹಲಸನ್ನು ಹುಟ್ಟಿದಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಹಲಸನ್ನು ಉಟ್ಕೊಳ್ತಾ ಹೋಗ್ತು. ಅದರಲ್ಲಿ ಈ ಒಂದು ಹಲಸನ್ನ ಪ್ರಮುಖವಾಗಿ ಬೆಳೆಯುವಂತಹ ತೋಟಗಾರಿಕಾ ಬೆಳೆಗಳಲ್ಲಿ ಪ್ರೆಸೆಂಟ್ ಡೇಸ್ ಅಲ್ಲಿ ಒಂದು ಹಲಸಿಗೆ ಒಂದು ಪ್ರಮುಖವಾಗಿರುವಂತಹ ಒಂದು ಸ್ಥಾನಮಾನವನ್ನ ನಮ್ಮ ಜನರು ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ, ಈ ಒಂದು ಬೆಳೆ ಬೆಳೆಯೋದಕ್ಕೆ ಎಲ್ಲಾ ತರದ ವಾತಾವರಣದಲ್ಲಿ ತುಂಬಾ ಚೆನ್ನಾಗಿ ಬೆಳೀತಾ ಹೋಗ್ಬೋದು. ಅದ್ರಲ್ಲಿ ನೋಡ್ತಾ ಹೋದ್ರೆ ಮಲೆನಾಡಲ್ಲಿ ಬೆಳಿಬಹುದು, ಕರಾವಳಿ ಭಾಗದಲ್ಲಿ ಬೆಳಿಬಹುದು, ಗುಡ್ಡಗಾಡು ಪ್ರದೇಶದಲ್ಲೂ ಕೂಡ ಈ ಒಂದು ಹಲಸನ್ನ ಬೆಳೆಯೋದನ್ನ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಹೆಚ್ಚು ಎತ್ತರದ ಪ್ರದೇಶದಲ್ಲೂ ಬೆಳೀತಾ ಹೋಗ್ಬೋದು, ಕಮ್ಮಿ ಪ್ರದೇಶದಲ್ಲೂ ಇದನ್ನ ಬೆಳೀತಾ ಹೋಗ್ಬೋದು. ಆದ್ರೆ ತುಂಬಾ ಎತ್ತರದ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಟೈಮ್ ಹಣ್ಣಿನ ಗುಣಮಟ್ಟ ಏನಾಗ್ತಾ ಹೋಗುತ್ತೆ, ಕ್ಷೀಣಿಸ್ತಾ ಹೋಗ್ತದೆ. ಅದೇ ರೀತಿಯಾಗಿ ಎಲ್ಲಿ ಚಳಿ ಇರುತ್ತೆ, ಎಲ್ಲಿ ಹಿಮ ಬೀಳ್ತಾ ಹೋಗುತ್ತೆ, ಅಂತ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಹಣ್ಣಿನ ಗುಣಮಟ್ಟ ಕಮ್ಮಿಯಾಗಿ ಕಾಯಿ ಕಟ್ಟುವಿಕೆ ಸಂಖ್ಯೆಯನ್ನು ಕಡಿಮೆ ಆಗೋದನ್ನ ನಾವು ಕಾಣಬಹುದಾಗಿದೆ. ಜೊತೆಗೆ ಇದನ್ನ ಕೆಲವು ಮಿಶ್ರ ಬೆಳೆಯನ್ನಾಗೂ ಬೆಳೆಯೋದನ್ನ ನಾವು ಕಾಣಬಹುದಾಗಿದೆ. ಕೆಲವರು ಮಿಕ್ಸ್ಡ್ ಗಾರ್ಡನ್ ತರ ಬೆಳೀತಾ ಹೋಗ್ತಾರೆ, ಅಂದ್ರೆ ಒಂದು ಎಕರೆ ಜಾಗದಲ್ಲಿ ಹಲಸು ಹಾಕ್ತಾರೆ, ಮಾವು ಹಾಕ್ತಾರೆ, ನಿಂಬೆ ಹಾಕ್ತಾರೆ, ಅಂತದ್ರಲ್ಲಿ ತುಂಬಾ ಚೆನ್ನಾಗಿ ಬೆಳೆ ಬರೋದನ್ನ ನಾವು ಕಾಣಬಹುದಾಗಿದೆ. ಇದು ನೋಡ್ತಾ ಹೋದ್ರೆ ಮೋರೇಸಿಯೇ ಅಂತ ಒಂದು ಸಸ್ಯ ಕುಟುಂಬಕ್ಕೆ ಸೇರಿರುವಂತಹ ಒಂದು ಪ್ರಮುಖವಾಗಿರುವಂತಹ ಒಂದು ಹಣ್ಣಿನ ಗಿಡ ಅಂದ್ರೆ ಹಲಸು. ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಬೆಳೀತಿರುವಂತಹ ಹಲಸನ್ನ ಯಾವ್ಯಾವ ಜಿಲ್ಲೆಗಳಲ್ಲಿ ಬೆಳೀತಾ ಹೋಗ್ತಾರೆ ನೋಡ್ತಾ ಹೋದ್ರೆ, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಬೆಂಗಳೂರು ನಗರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಈ ಪ್ರದೇಶದಲ್ಲಿ ನಮ್ಮ ರೈತರು ಯಥೇಚ್ಛವಾಗಿ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಬೆಳೀತಿರೋದನ್ನ ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಯಾವ್ಯಾವ ರಾಜ್ಯದಲ್ಲಿ ಯಥೇಚ್ಛವಾಗಿ ಈ ಒಂದು ಬೆಳೆ ಬೆಳೀತಾರೆ ನೋಡ್ತಾ ಹೋದ್ರೆ, ಕೇರಳದಲ್ಲಿ ಬೆಳೀತಾ ಹೋಗ್ತಾರೆ, ಒರಿಸ್ಸಾದಲ್ಲಿ ಬೆಳೀತಾ ಹೋಗ್ತಾರೆ, ಮತ್ತೆ ತಮಿಳ್ನಾಡಲ್ಲಿ ಬೆಳೀತಾ ಹೋಗ್ತಾರೆ. ತಾವು ಮತ್ತೊಂದು ಕ್ವಶನ್ ಕೇಳಿದ್ರಿ, ಈ ಒಂದು ಬೆಳೆ ಬೆಳೆಕ್ಕೆ ಎಂತ ಮಣ್ಣು ಅವಶ್ಯಕತೆ ಅಂತ ಕೇಳ್ತಾ ಹೋದ್ರೆ, ಸೊ ಸಾಮಾನ್ಯವಾಗಿ ಎಲ್ಲಾ ತರದ ಮಣ್ಣಲ್ಲೂ ಬೆಳೀತಾ ಹೋಗ್ಬೋದು. ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಮರಳು ಮಿಶ್ರಿತ ಕೆಂಪು ಮಣ್ಣಲ್ಲಿ ಏನಾಗುತ್ತೆ, ಈ ಒಂದು ಬೆಳೆ ತುಂಬಾ ಸುಸಜ್ಜಿತವಾಗಿ ತುಂಬಾ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ. ಮಣ್ಣಿನ ರಸಸಾರ ಎಷ್ಟಿರಬೇಕು ಅಂದ್ರೆ 5.5 ರಿಂದ 5.8 ಇದ್ರೆ ಏನಾಗುತ್ತೆ, ಈ ಬೆಳೆ ತುಂಬಾ ಉತ್ತಮವಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ. ತಾವ್ ಹೇಳಿದಂಗೆ ಈ ಹಲಸಿನ ಬೆಳೆ ಯಾವ ಪ್ರದೇಶದಲ್ಲೂ ಕೂಡ ಬೆಳೀತದೆ, ಅದರಲ್ಲೂ ಕೆಲವೊಂದು ಪ್ರದೇಶದಲ್ಲಿ ಅತಿ ಬೇಗನೆ ಬೆಳೀತದೆ. ಒಂದು 10-15 ವರ್ಷದಲ್ಲಿ ಒಂದು ಮರ ಒಂದು ದೊಡ್ಡ ಪ್ರಮಾಣದ ಒಂದು ಹಲಸಿನ ಫಸಲನ್ನು ಕೊಡ್ತದೆ. ಕನಿಷ್ಠ 1 ಟನ್ನು 2 ಟನ್ನು 1,000 ಕಾಯಿಗಳು 2,000 ಕಾಯಿಗಳು ಅಂತ ಕೊಡುವಂತ ಮರಗಳು ಇವತ್ತು ನಾವು ನಮ್ಮ ರೈತರು ಬೆಳೆದಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಈಗ ಈ ಒಂದು ಹಲಸಿನ ಬೆಳೆಯಲ್ಲಿ ಯಾವ ಒಂದು ಪೋಷಕಾಂಶಗಳು ಇದ್ದಾವೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಖಂಡಿತವಾಗ್ಲಿ ಸರ್, ಹಲಸು ಅಂತಂದ್ರೆ ಪ್ರಮುಖವಾಗಿ ಒಂದು ಪೋಷಕಾಂಶಗಳ ಆಗರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದರಲ್ಲಿ ಯಥೇಚ್ಛವಾಗಿ ನಾವು ಪೊಟ್ಯಾಸಿಯಂ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಕ್ಯಾಲ್ಸಿಯಂ, ಇದೇನಾಗುತ್ತೆ ಮೂಳೆಯ ಗಟ್ಟಿತನ ಮಾಡೋದಕ್ಕೆ ತುಂಬಾ ಅನುಕೂಲಕರ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಜೀವಸತ್ವಗಳಾಗಿರುವಂತಹ ವೈಟಮಿನ್ ಎ, ವೈಟಮಿನ್ ಸಿ ಯಥೇಚ್ಛವಾಗಿರೋದ ನಾವು ಕಾಣಬಹುದಾಗಿದೆ. ವೈಟಮಿನ್ ಎ ಜಾಸ್ತಿ ಇದ್ರೆ ಏನಾಗುತ್ತೆ, ಇರುಳು ಕೂಡು ರೋಗವನ್ನು ತಡೆಯೋದಕ್ಕೆ ತುಂಬಾ ಅನುಕೂಲಕರ ಆಗ್ತಾ ಹೋಗುತ್ತೆ. ವೈಟಮಿನ್ ಸಿ ಜಾಸ್ತಿ ಇದ್ರೆ ಏನಾಗುತ್ತೆ ಅಂತಂದ್ರೆ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡೋದಕ್ಕೆ ಒಂದು ಪ್ರಮುಖವಾಗಿರುವಂತಹ ಪಾತ್ರ ವಹಿಸುತ್ತದೆ, ಯಾವುದೇ ಎರಡು ಸಂಶಯವಿಲ್ಲ. ಇದರಿಂದ ಹಲವಾರು ರೀತಿಯಂತಹ ಮೆಡಿಸಿನಲ್ ಯೂಸಸ್ ನಾವು ನೋಡಬಹುದಾಗಿದೆ. ನೋಡಿ, ಈ ಒಂದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಈ ಒಂದು ಹಲಸು ತಿಂದ್ರೆ ಅನುಕೂಲ ಆಗ್ತಾ ಹೋಗುತ್ತೆ. ದೇಹದಲ್ಲಿ ಕ್ಯಾನ್ಸರ್ ಸಮಸ್ಯೆ ಇದ್ರೆ ಅವಕ್ಕೆ ರಾಮಬಾಣವಾಗಿ ಇದು ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ದೇಹದಲ್ಲಿ ಒಂದು ಕಬ್ಬಿನಾಂಶ ಇರುತ್ತಲ್ಲ, ಅದನ್ನ ಕಮ್ಮಿ ಮಾಡಿ ದೇಹದ ಸಮತೋಲನೆಯನ್ನ ಕಾಪಾಡೋದ್ರಲ್ಲಿ ಒಂದು ಹಲಸು ಒಂದು ಪ್ರಮುಖವಾಗಿರುವಂತಹ ಒಂದು ಪಾತ್ರ ವಹಿಸೋದನ್ನ ನಾವು ಕಾಣಬಹುದಾಗಿದೆ. ಯಾರಿಗೆ ಸ್ಪೆಷಲಿ ಹೆಣ್ಮಕ್ಳಿಗೆಲ್ಲ ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಇರುತ್ತೆ, ಅವರು ಏನ್ ಮಾಡ್ಬೇಕು, ಈ ಹಲಸಿನ ಹಣ್ಣು ತಿಂದಾಗ ಏನಾಗುತ್ತೆ, ಅವ್ರಿಗೆ ಥೈರಾಯ್ಡ್ ಸಮಸ್ಯೆಯನ್ನ ನಿರ್ವಹಣೆ ಆಗೋದನ್ನ ನಾವು ಕಾಣಬಹುದಾಗಿದೆ. ಜೊತೆಗೆ ಮೂಳೆಗಳ ಗಟ್ಟಿತನ ಜಾಸ್ತಿ ಆಗೋದಕ್ಕೆ ಕ್ಯಾಲ್ಸಿಯಂ ಪ್ರಮಾಣ ಈ ಒಂದು ಹಲಸಿನಲ್ಲಿ ಇರೋದನ್ನ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ನಮ್ಮ ಒಂದು ಜನಗಳು ಈ ಒಂದು ಹಲಸನ್ನ ತಿಂದಿದ್ದಾರೆ ಏನಾಗುತ್ತೆ, ದೇಹದ ಸಮತೋಲನೆಯನ್ನ ಕಾಪಾಡ್ತಾ ಹೋಗುತ್ತೆ ಮತ್ತು ದೇಹದಲ್ಲಿ ಚಯಾಪಚನ ಕ್ರಿಯೆ ತುಂಬಾ ಚೆನ್ನಾಗಾಗೋದಕ್ಕೆ ಏನ್ ಮಾಡುತ್ತೆ, ತುಂಬಾ ಅನುಕೂಲ ಮಾಡ್ತಾ ಹೋಗುತ್ತೆ. ಯಾಕೆಂದ್ರೆ ಈ ಒಂದು ಹಲಸಿನ ಹಣ್ಣಿನಲ್ಲಿ ಫೈಬರ್ ಕಂಟೆಂಟ್ ಅಥವಾ ನಾರಿನ ಅಂಶ ಯಥೇಚ್ಛವಾಗಿದ್ದಾಗ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಇನ್ನೊಂದು ನಮ್ಮ ಔಷಧೀಯ ಗುಣಗಳ ಬಗ್ಗೆ ಅಥವಾ ಒಂದು ಆಹಾರದ ವಿಷಯ ಬಂದಾಗ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಏನು ಪದ ಇದೆ ಅಂದರೆ ಹಸಿದಾಗ ಹಲಸಿನ ಹಣ್ಣು ತಿನ್ನಬೇಕು ಅಂತ ಹೇಳ್ತಾರೆ. ಮತ್ತೆ ಈಗ ಇದರಲ್ಲಿ ಒಂದು ಮತ್ತೆ ಮಹತ್ವವಾದ ಗುಣ ಏನಿದೆ ಅಂದರೆ ಇದು ಇಂಪಾರ್ಟೆನ್ಸಿ ಕಡಿಮೆ ಮಾಡ್ತದೆ, ಅಂದರೆ ಏನು ಫಲವತ್ತತೆ ಮನುಷ್ಯರಲ್ಲಿ ಫಲವತ್ತತೆ ಜಾಸ್ತಿ ಮಾಡ್ತದೆ ಅನ್ನೋ ಒಂದು ಪದ್ಧತಿನೂ ಕೂಡ ಇದೆ. ಔಷಧೀಯ ಗುಣಗಳ ಬಗ್ಗೆ ಹೇಳಿ. ಖಂಡಿತವಾಗ್ಲಿ ಸರ್, ಇಲ್ಲಿ ಒಂದು ಮಾತು ಹೇಳ್ತಾರೆ, ಹಸಿದು ಹಲಸು ತಿನ್ನು ಉಂಡು ಮಾವು ತಿನ್ನು ಅಂತೇಳಿ. ಯಾಕಂದ್ರೆ ಅವರು ಅಷ್ಟರಲ್ಲಿ ಯಾಕೆ ಹೇಳಂದ್ರೆ ಈ ಒಂದು ಹಣ್ಣಿನಲ್ಲಿ ಹಲವಾರು ರೀತಿಯಾಗಿರುವಂತಹ ಒಂದು ಔಷಧಿ ಗುಣಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಸೊ ಪ್ರೆಸೆಂಟ್ ಡೇಸ್ ಅಲ್ಲಿ ಅದೇ ತರ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಏನು ಈಗ ಅನ್ನ ತಿನ್ನ ಬದಲಿಗೆ ಹಲಸಿನ ಹಣ್ಣು ತಿನ್ಕೊಂಡಿದ್ರೆ ಸಾಕು, ಹೀಗೆ ಮಾಡಿದ್ದಾರೆ ನಮ್ಮ ಹಿರಿಯವರೆಲ್ಲ. ಖಂಡಿತ, ಯಾಕೆಂದ್ರೆ ಬದಲಿಗೆ ಬರೀ ಹಲಸಿನ ಹಣ್ಣು ತಿನ್ಕೊಂಡಿರೋದು. ಹೌದು, ಯಾಕೆಂದ್ರೆ ಬರೀ ಅನ್ನ ತಿನ್ನಾಗುತ್ತೆ ಕೆಲವೊಂದು ಪೋಷಕಾಂಶ ಮಾತ್ರ ಸಿಗ್ತಾ ಹೋಗುತ್ತೆ, ಬಟ್ ಇದರಲ್ಲಿ ವೈಟಮಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ, ಖನಿಜಾಂಶಗಳು ಹೆಚ್ಚುವಾಗಿ ಸಿಗ್ತಾ ಹೋಗುತ್ತೆ. ದೇಹಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯಾದಂತಹ ಒಂದು ಪೋಷಕಾಂಶಗಳ ಒತ್ತಡಕ್ಕೆ ತುಂಬಾ ಅನುಕೂಲ ಮಾಡುವಂತದ್ದೇ ಈ ಒಂದು ಹಲಸು. ಮತ್ತೆ ಇದರಲ್ಲಿ ಹಲಸಿನ ಹಣ್ಣಿನಲ್ಲಿ ಬಹಳ ಪ್ರಕಾರ ಇದಾವೆ. ಒಂದು ಮೆತ್ತಗಿರುತ್ತೆ, ಇನ್ನೊಂದು ಅರ್ಧ ಮೆತ್ತಗಿರುತ್ತೆ, ಇನ್ನೊಂದು ಗಟ್ಟಿ ಇರುತ್ತದೆ. ಈ ತರ ಬಣ್ಣ ಬೇರೆ ನಾ ಹೇಳ್ತಾ ಇರೋದು, ಹಲಸಿನ ಸೊಳೆಗಳ ಬಣ್ಣ ಬೇರೆ ಬೇರೆ ಇರುತ್ತೆ, ಅದ್ರ ಬಗ್ಗೆ ನಾ ಹೇಳ್ತಾ ಇಲ್ಲ. ಆದ್ರೆ ಅದ್ರದ್ದು ಒಂದು ಏನು ರುಚಿ ಮತ್ತೆ ಅದರ ಒಂದು ಸಾಂದ್ರತೆ ವ್ಯಾಪಕವಾಗಿದೆ. ಖಂಡಿತವಾಗ್ಲಿ ಸರ್, ತಾವು ಹೇಳಿದ ರೀತಿಯಲ್ಲಿ ಹಲಸಿನಲ್ಲಿ ನಾವು ಸಕ್ಕರೆ ಅಂಶ ಕರಿತಾ ಹೋಗ್ತೀವಿ, ಅಂದ್ರೆ ಡಿಗ್ರಿ ಬ್ರಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಒಂದೊಂದು ತಳಿಗಳಲ್ಲಿ ಒಂದೊಂದು ರೀತಿಯಾಗಿರುವಂತಹ ಒಂದು ಸಕ್ಕರೆ ಅಂಶ ಇರೋದನ್ನ ನಾವು ಕಾಣಬಹುದಾಗಿದೆ. ಅದ್ರಲ್ಲಿ ನೋಡ್ತಾ ಹೋದ್ರೆ ನಾವು ಇವಾಗ ಸಿದ್ದು ಹಲಸು ಆಗಿರ್ಬೋದು, ಶಂಕರ ಹಲಸು ಅಂತ ಕರಿತಾ ಹೋಗ್ತೀವಿ. ಈ ಸಿದ್ದು ಹಲಸಲ್ಲಿ ಒಂದು 24-28 ಡಿಗ್ರಿ ಬ್ರಿಕ್ಸ್ ಅಷ್ಟೇನಾಗಿ ಸಕ್ಕರೆ ಅಂಶನ ಕಾಣಬಹುದಾಗಿದೆ. ಇಷ್ಟು ಸಕ್ಕರೆ ಅಂಶ ಜಾಸ್ತಿ ಇತ್ತು ಅಂದ್ರೆ ಅತಿಯಾಗಿರೋ ಸಿಹಿ ಇರೋದನ್ನ ನಾವು ಕಾಣಬಹುದಾಗಿದೆ. ಇನ್ನೊಂದು, ಈಗ ಇದು ಸಾಮಾನ್ಯವಾಗಿ ಎಂತ ಮಣ್ಣಿನಲ್ಲಿ ಬೆಳಿಬಹುದು, ಇದು ಯಾವ ತರ ಮಣ್ಣು ಬೇಕಾಗುತ್ತೆ? ಸರ್, ಆಗ್ಲೇ ಹೇಳಿದ್ನಲ್ಲ, ನಮ್ಗೆ ಹೇಳೋ ರೀತಿಯಲ್ಲಿ ಇದನ್ನ ಎಲ್ಲಾ ತರದ ಮಣ್ಣಲ್ಲಿ ಬೆಳಿಬಹುದು. ಆದ್ರೆ ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಮಣ್ಣಿದ್ರೆ ತುಂಬಾ ಅನುಕೂಲವಾಗಿ ಈ ಒಂದು ಬೆಳೆ ಬೆಳೀತಾ ಹೋಗ್ತದೆ. ಅದೇ ರೀತಿಯಾಗಿ ಈ ಒಂದು ಎಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಹೋಗ್ತದೆ, ಆಮೇಲೆ ಯಾವ ಎಲ್ಲೆಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ ಅಲ್ಲೆಲ್ಲ ಏನಾಗುತ್ತೆ, ಹಣ್ಣಿನ ಗುಣಮಟ್ಟ ಕಡಿಮೆ ಆಗ್ತದೆ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಮಣ್ಣಿನ ಒಂದು ರಸಸಾರ ಒಂದು 5.5-7 ಇದ್ರೆ ತುಂಬಾ ಉತ್ತಮ. ಅಸಿಡಿಕ್ ಇಂದ ನ್ಯೂಟ್ರಲ್ ಪಿಎಚ್ ಇದ್ರೆ ತುಂಬಾ ಬಹಳ ಚೆನ್ನಾಗಿ ಒಂದು ಬೆಳೆ ಬರೋದನ್ನ ನಾವು ಕಾಣಬಹುದಾಗಿದೆ. ಜಾಸ್ತಿ ಮಳೆ ಬೀಳುವಂತ ಪ್ರದೇಶಗಳು ಮಲೆನಾಡು ಇರಬಹುದು, ಕರಾವಳಿ ಇರಬಹುದು, ಅಲ್ಲಿ ಈ ಹಲಸು ಪರಂಪರಾಗತವಾಗಿ ಬೆಳೆದು ಬಂದ್ಬಿಡ್ತದೆ. ಬೆಟ್ಟದಲ್ಲಿ, ಅರಣ್ಯದಲ್ಲಿ, ಮತ್ತೆ ಭೂಮಿಯ ಇದು ರೈತರ ಹೊಲದ ಆಜುಬಾಜುವಲ್ಲಿ ಎಲ್ಲ ಬೆಳ್ಕೊಂಡಿರ್ತದೆ, ಒಳ್ಳೆ ಫಸಲನ್ನು ಕೊಡ್ತದೆ. ಆದ್ರೆ ಅವು ಏನು ಸುಧಾರಿತ ತಳಿಗಳ ಅಥವಾ ಸುಧಾರಿತ ಹಣ್ಣು ಆಗಿರೋದಿಲ್ಲ. ಹಾಗಾಗಿ ನಮ್ಮ ರೈತರಿಗೆ ಇವತ್ತು ಸ್ವಲ್ಪ ಹಿನ್ನಡೆ ಆಗಿದೆ. ಹಾಗಾಗಿ ಈ ಒಂದು ಇದ್ದ ಗಿಡಗಳನ್ನು, ಅಂದರೆ ಹಲಸಿನ ಗಿಡಗಳು ಅವರು ತಮ್ಮ ಹೊಲದ ಆಜುಬಾಜು ಇರ್ತಾವಲ್ಲ, ಆ ಗಿಡಗಳಿಗೆ ಅವರು ಮರುರೂಪ ಕೊಡೋ ಒಂದು ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಡಿ. ಹೇಗೆ ಅವರು ತಮ್ಮ ಹಳೆಯ ಹಲಸಿನ ಗಿಡಗಳನ್ನು ಮತ್ತೆ ಇನ್ನೂ ಏನು ಅದು ಉಜ್ವಲವಾಗಿ ಫಸಲು ಕೊಡಬೇಕು, ಕೇಳಿದ ರೀತಿ ಹಣ್ಣು ಕೊಡಬೇಕು ಅನ್ನೋದು ಒಂದು ವ್ಯವಸ್ಥೆ ಇರಬಹುದಲ್ಲ ತಮ್ಮ ಸಂಶೋಧನೆ ಪ್ರಕಾರ? ಖಂಡಿತ ಸರ್, ತಾವು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರೆ, ರೈತರು ಎಷ್ಟೋ ತೋಟಗಳ ಬದುಗಳಲ್ಲಿ ಏನಾಗಿರುತ್ತೆ, ಪ್ರಕೃತಿದತ್ತವಾಗಿ ಏನಾಗಿರುತ್ತೆ, ಒಂದು ಹಲಸಿನ ಗಿಡಗಳ ಇರೋದನ್ನ ನಾವು ಕಾಣಬಹುದಾಗಿದೆ. ಸೊ ಮೊದಲು ರೈತ ಏನ್ ಮಾಡಬೇಕು ಅಂದ್ರೆ, ಸೊ ಮಣ್ಣಿನ ಒಂದು ಫಲವತ್ತತೆಯನ್ನ ಅವರು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಯಾವ ರೀತಿಯಾಗಂದ್ರೆ ಭೂಮಿಗೆ ಸಾವಯವ ಗೊಬ್ಬರಗಳನ್ನ ಜಾಸ್ತಿ ಕೊಡಬೇಕಾಗತ್ತೆ, ತಿಪ್ಪೆ ಗೊಬ್ಬರ ಆಗಿರ್ಬೋದು ಇಲ್ಲ ಬೇವಿನ ಹಿಂಡಿ ಆಗಿರ್ಬೋದು, ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರಗಳಾಗಿರುವಂತಹ ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ಅಥವಾ 10-26 ಅಂತ ಕರಿತಾ ಹೋಗ್ತೀವಲ್ಲ, ಅದನ್ನ ಏನ್ ಮಾಡ್ಬೇಕು, ಒಂದು ಗಿಡಕ್ಕೆ 10 ವರ್ಷದ ಮೇಲ್ಪಟ್ಟ ಗಿಡಗಳಿಗಾದ್ರೆ ಒಂದು ಗಿಡಕ್ಕೆ 2-2.5 ಕೆಜಿಯಷ್ಟು 10-26 ಅವರು ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ರೈತ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ತಳಿಗಳ ಎಲ್ಲಿ ಆ ಒಂದು ಪ್ರಕೃತಿ ದತ್ತ ಬಂದಿರುವ ಗಿಡಗಳಿಗೆ ಏನಾಗಿರುತ್ತೆ, ಕೆಳಗಡೆ ನೀರ್ ನಿಂತ್ಕೋಬಾರ್ದು. ನೀರ್ ನಿಂತ್ಕೊಂಡಾಗ ಏನಾಗುತ್ತೆ, ಬುಡ ಕುಳಿಯುವಂತಹ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಇದ್ರ ಏನಾಗುತ್ತೆ, ಹಣ್ಣ ಸೊಳೆಗಳಲ್ಲಿ ಒಂದು ಸಕ್ಕರೆಯ ಒಂದು ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗೋದನ್ನ ನಾವು ಕಾಣಬಹುದಾಗಿದೆ. ಎಲ್ಲಿ ಸಾಕಷ್ಟು ಯಥೇಚ್ಛವಾಗಿ ಬಿಸಿಲಿರುತ್ತೋ ಅಂತ ಕಡೆ ಏನಾಗುತ್ತೆ, ಸೊಳೆಗಳಲ್ಲಿ ಒಂದು ಸಕ್ಕರೆಯ ಅಂಶ ಜಾಸ್ತಿ ಇರೋದನ್ನ ನಾವು ಕಾಣಬಹುದಾಗಿದೆ. ಸೊ ಆದ್ರಿಂದ ರೈತ ಏನ್ ಮಾಡ್ಬೇಕು, ಮಣ್ಣಿನ ಫಲವತ್ತತೆ ಕಡೆಗೆ ಹೆಚ್ಚಿನ ಆಸಕ್ತಿ ಕೊಟ್ಟು ಗಿಡದ ಸೌರಕ್ಕೆ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಖಂಡಿತವಾಗ್ಲು ಮಾಡ್ಬೇಕಾಗುತ್ತೆ, ಯಾಕಂದ್ರೆ ತುಂಬಾ ಒತ್ತಾಗಿರುವಂತಹ ರೆಂಬೆ ಕೊಂಬೆಗಳ ಅಡ್ಡದಿಡ್ಡಿಯಾಗಿ ಬೆಳೆದಿರುವಂತಹ ರೆಂಬೆ ಕೊಂಬೆಗಳ, ಅಂದ್ರೆ ತಾವು ಹೇಳ್ತಾ ಇರೋದು ಒಂದು ಏನು ತೋಟಗಾರಿಕೆನೆ ಮಾಡಿ ಹಲಸಿನ ತೋಟಗಾರಿಕೆನೆ ಬರೀ ಅಂತದ್ ಮಾಡಿದಾಗ ನಿಮ್ದು ಪ್ರೂನಿಂಗ್ ಮಾಡ್ಬೇಕಾಗತ್ತೆ. ಖಂಡಿತ ಸರ್, ಯಾಕಂದ್ರೆ ಈಗ ನಮ್ದೇನು ತಾವೇನು ಮಿಶ್ರ ಬೆಳೆಯಾಗಿ ಬೆಳೆದಾಗ, ಈಗ ಒಂದ್ ಕಡೆ ನಿಂಬು ಹಾಕಿರ್ತಾರೆ, ಇನ್ನೊಂದ್ ಕಡೆ ದಾಳಿಂಬೆ ಹಾಕಿರ್ತಾರೆ, ಮಧ್ಯ ಹಲಸು ಹಾಕಿರ್ತಾರೆ, ಇಲ್ಲಿ ಮಾಡೋ ಅವಶ್ಯಕತೆ ಉಂಟಾ? ಖಂಡಿತವಾಗ್ಲೂ ಸರ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಗಿಡಕ್ಕೆ ಆಕಾರ ಕೊಟ್ಟಾಗಲೇ ಅಷ್ಟೇ ಅದಕ್ಕೆ ಏನಾಗುತ್ತೆ, ಗಿಡದ ಬೆಳವಣಿಗೆ ಚೆನ್ನಾಗಿ ಬರ್ತಾ ಹೋಗುತ್ತೆ, ಮತ್ತೆ ಅದರಲ್ಲಿ ಬರುವಂತಹ ಕಾಯಿಗಳ ಸಂಖ್ಯೆ ಕೂಡ ಗುಣಮಟ್ಟವಾಗಿರುತ್ತೆ, ಮತ್ತೆ ಗಿಡಕ್ಕೆ ತಗಲುವಂತಹ ರೋಗ ಕೀಟಗಳ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ರೈತನಿಗೆ ಆಗುವಂತಹ ಖರ್ಚಲ್ಲಿ ಕಮ್ಮಿಯಾಗಿ ಆದಾಯ ಆಗೋಕೆ ತುಂಬಾ ಪ್ರಮುಖವಾಗಿರುವಂತಹ ಪಾತ್ರ ವಹಿಸೋದೇ ಈ ಒಂದು ಸಾವಯವಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ಈ ಒಂದು ಹಲಸಿನ ತಳಿಗಳನ್ನ ಎಷ್ಟು ವಿಭಾಗವಾಗಿ ವಿಂಗಡಿಸಲಾಗಿದೆ, ಇದ್ರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಬೇಕಾಗಿರೋ ಒಂದು ಮುಖ್ಯವಾಗಿರುವಂತಹ ಕ್ವಶನ್ ಕೇಳಿದ್ರೆ, ಯಾಕೆಂದ್ರೆ ರೈತರು ಎಲ್ಲರೂ ಕೂಡ ಹಲಸು ಬೆಳಿಬೇಕಂತ ಅನ್ಕೊಳ್ತಾರೆ. ಹೌದು, ಬಟ್ ಯಾವ ಪ್ರದೇಶಕ್ಕೆ ಯಾವ ಹೌದು ಎಲ್ಲರೂ ಬಯಸ್ತಾರೆ ಇದನ್ನ? ಖಂಡಿತವಾಗ್ಲಿ ಸರ್, ನಮ್ಮ ರೈತರು ಯಾವ ಭಾಗಕ್ಕೆ ಯಾವ ತಳಿಗಳು ಹಾಕ್ಬೇಕು ಅಂತೇಳಿ ನಿಖರವಾದಂತಹ ಮಾಹಿತಿ ಅವರ ಹತ್ರ ಇರೋದಿಲ್ಲ. ಅವ್ರೇನ್ ಮಾಡ್ಬೇಕು ಅಂದ್ರೆ, ಸೊ ಯಾವ ರೀತಿಯಾಗಿ ತಳಿಗಳನ್ನ ವಿಭಾಗ ಮಾಡಿದ್ವಿ ಅಂತ ನೋಡ್ತಾ ಹೋದ್ರೆ, ಅವುಗಳ ಆಕಾರ ಆಗಿರ್ಬೋದು, ಗಾತ್ರ ಆಗಿರ್ಬೋದು, ಹಣ್ಣುಗಳಿಂದ ಬರುವಂತಹ ಸುವಾಸನೆಗಳ ಆಧಾರದ ಮೇಲೆ ಏನ್ ಮಾಡಿದ್ವಿ, ಮೂರು ವಿಭಾಗಗಳಾಗಿ ನಾವು ವಿಂಗಡಣೆಯನ್ನ ಮಾಡೋದನ್ನ ನಾವು ಕಾಣಬಹುದಾಗಿದೆ. ಅದರಲ್ಲಿ ದಕ್ಷಿಣ ಒಳ ಪ್ರದೇಶದಲ್ಲಿ ಕೆಲವೊಂದು ತಳಿಗಳನ್ನ ಬೆಳೆಸ್ತಾ ಹೋಗ್ತೀವಿ, ಗುಡ್ಡಗಳ ಪ್ರದೇಶದಲ್ಲಿ ಕೆಲವು ತಳಿಗಳನ್ನ ಬೆಳೆಸ್ತಾ ಹೋಗ್ತೀವಿ, ಕರಾವಳಿ ಭಾಗದಲ್ಲಿ ಕೆಲವು ತಳಿಗಳನ್ನ ಬೆಳೆಸ್ತಾ ಹೋಗ್ತೀವಿ. ಅವು ಯಾವುವು ಅಂತ ನೋಡ್ತಾ ಹೋದ್ರೆ, ದಕ್ಷಿಣ ಒಳ ಭಾಗದಲ್ಲಿ ಸಿಂಗಾಪುರ್ ಹಲಸು ಆಗಿರ್ಬೋದು, ಲಾಲ್ಬಾಗ್ ಮಧುರ ಆಗಿರ್ಬೋದು, ಭೈರಚಂದ್ರ ಆಗಿರ್ಬೋದು, ಸಿದ್ದು ಹಲಸು ಆಗಿರ್ಬೋದು, ಶಂಕರ ಹಲಸು ಆಗಿರ್ಬೋದು, ರುದ್ರಾಕ್ಷಿ ಆಗಿರ್ಬೋದು, ಸ್ವರ್ಣ ಆಗಿರ್ಬೋದು, ಮಹಾರಾಜ ಆಗಿರ್ಬೋದು, ಟಮಕ ಗಂಬ್ಲೆಸ್ ಆಗಿರ್ಬೋದು, ಅಂದ್ರೆ ಈ ಎಲ್ಲಾ ತಳಿಗಳು ಹೆಚ್ಚಿನ ತಾಪಮಾನದಲ್ಲಿ ಬರುವಂತಹ ಒಂದು ಶಕ್ತಿಯನ್ನು ಹೊಂದಿರುವಂತಹ ತಳಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ನೆಕ್ಸ್ಟ್ ಗುಡ್ಡಗಾಡು ಪ್ರದೇಶದಲ್ಲಿ, ಗುಡ್ಡಗಾಡು ಪ್ರದೇಶ ಅಂದ್ರೆ ನಮ್ಮ ಒಂದು ದಕ್ಷಿಣ ಕನ್ನಡ ಆಗಿರ್ಬೋದು, ಶಿರ್ಸಿ ಆಗಿರ್ಬೋದು, ಇಂಥ ಭಾಗ ಏನಾಗಿರುತ್ತೆ, ಉತ್ತರ ಕನ್ನಡ ಆಗಿರ್ಬೋದು, ಇಲ್ಲೇನಾಗಿದೆ ಗುಡ್ಡಗಳು ಯಥೇಚ್ಛವಾಗಿರ್ತವೆ, ಅಲ್ಲೇನಾಗುತ್ತೆ ಯಾವಾಗಲೂ ವರ್ಷ ಪೂರ್ತಿ ಮಳೆ ಆಗ್ತಾ ಇರುತ್ತೆ. ಅಂತ ಭಾಗಕ್ಕೆ ಸೂಕ್ತವಾಗಿರುವಂತಹ ಎರಡು ತಳಿಗಳಂದ್ರೆ, ಒಂದು ಬೊಕ್ಕೆ ಇನ್ನೊಂದು ಬಿಳುವ ಅಂತೇಳಿ, ಬೊಕ್ಕೆ ಹಣ್ಣನ್ನ ಅದನ್ನ ಹಣ್ಣು ಮಾಡಿ ತಿನ್ನೋದನ್ನ ನಾವು ಕಾಣಬಹುದಾಗಿದೆ. ಬಿಳುವನ್ ಏನ್ ಮಾಡ್ತೀವಿ ಅಂದ್ರೆ, ಇದನ್ನ ಹಸಿಯಾಗಿದ್ದಾಗ ತರಕಾರಿ ರೂಪದಲ್ಲಿ ಇದನ್ನ ಸೇವನೆ ಮಾಡೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಎಷ್ಟೋ ಜನ ಈಗೂ ಕೂಡ ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಇದನ್ನ ಸಾಂಬಾರ್ ರೂಪದಲ್ಲಿ ಇದನ್ನ ತಿನ್ನೋದನ್ನ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಕರಾವಳಿ ಭಾಗದಲ್ಲಿ ಯಥೇಚ್ಛವಾಗಿ ಇಲ್ಲಿ ಮಳೆ ಆಗ್ತಾ ಇರುತ್ತೆ, ಯಥೇಚ್ಛವಾಗಿಂತ ಬಿಸಿಲಿರೋದ ಕಾಣಬಹುದಾಗಿದೆ. ಇಂಥ ಕಡೆ ಬೀಳುವಂತಹ ತಳಿಗಳನ್ನು ನೋಡ್ತಾ ಹೋದ್ರೆ ಅಂಬಲಿ ಮತ್ತೆ ಗಟ್ಟಿ ಕೊಬ್ಬರಿ ಅಂತೇಳಿ ಇರುವಂತಹ ತಳಿಗಳನ್ನ ನಾವು ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಯಾವುದೇ ರೈತ ಆಗ್ಲಿ ಹಲಸನ್ನ ಬೆಳಿಬೇಕಾದಾಗ ಆ ಒಂದು ವಾತಾವರಣಕ್ಕೆ ಪೂರಕವಾಗಿರುವಂತಹ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ರೈತರು ಬೆಳೆದಿದ್ದಾರೆ, ಏನಾಗುತ್ತೆ ರೈತನಿಗೆ ಆದಾಯ ದ್ವಿಗುಣ ಆಗೋದ್ರಲ್ಲಿ ಎರಡು ಸಂಶಯ ಇಲ್ಲ. ಮತ್ತೆ ಯಾವುದೇ ಒಂದು ಬೆಳೆ ಮಾಡೋಕೆ ಮುಂಚೆ ಆ ಬೆಳೆಯ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ಪಡ್ಕೋಬೇಕು ರೈತರು. ಅವಾಗ ಏನಾಗುತ್ತೆ, ಯಾವ ಟೈಮಲ್ಲಿ ಯಾವ ರೋಗ ಬರುತ್ತೆ, ಯಾವ ಟೈಮಲ್ಲಿ ಯಾವ ಕೀಟ ಬರುತ್ತೆ, ಅದನ್ನ ನಿರ್ವಹಣೆ ಕ್ರಮ ಯಾವ ರೀತಿ ಅಂತ ತಿಳ್ಕೊಂಡಾಗ ಏನಾಗುತ್ತೆ, ರೈತನಿಗೆ ಆದಷ್ಟು ಮಟ್ಟಿಗೆ ಖರ್ಚು ಕಮ್ಮಿಯಾಗಿ ಆದಾಯ ಜಾಸ್ತಿ ಆಗೋಗುತ್ತೆ. ಈಗ ಸಾಕಷ್ಟು ಹೊಸ ಹೊಸ ತಳಿಗಳನ್ನು ಕೂಡ ಅಭಿವೃದ್ಧಿ ಮಾಡಲಾಗಿದೆ, ವಿದೇಶಗಳಿಂದನೂ ಕೂಡ ಬೇರೆ ಬೇರೆ ತಳಿಗಳನ್ನ ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ಬೆಂಗಳೂರಿನಲ್ಲಿರುವಂತ ಒಂದು ಭಾರತೀಯ ತೋಟಗಾರಿಕಾ ಸಂಸ್ಥೆ, ಇವರು ಯಾವ್ದಾದ್ರು ತಳಿಗಳನ್ನ ಹೊರಗೆ ತಂದಿದ್ದಾವ ಹೆಂಗೆ? ಖಂಡಿತವಾಗ್ಲಿ ಸರ್, ಈ ಒಂದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಯಾವುದೇ ರೀತಿಯಂತಹ ತಳಿಗಳನ್ನ ಅವರೇನು ಅಭಿವೃದ್ಧಿಪಡಿಸಿಲ್ಲ, ಬಟ್ ತುಂಬಾ ಚೆನ್ನಾಗಿರುವಂತಹ ಒಂದು ಹಲಸಿನ ಒಂದು ಗಿಡಗಳೇನ್ ಮಾಡಿದರೆ ಅಥವಾ ಮರಗಳೇನ್ ಮಾಡಿದರೆ ಗುರುತಿಸಿದ್ದಾರೆ. ಎಲ್ಲಿ ಗುರುತಿಸಿದ್ದಾರೆ ಅಂತ ಸಂರಕ್ಷಣೆ ಮಾಡ್ತಾ ಇದ್ದಾರೆ, ಮತ್ತೆ ಅದನ್ನ ಗುರುತಿಸ್ಬಿಟ್ಟು ಅದರಿಂದ ಅದನ್ನ ಗ್ರಾಫ್ಟಿಂಗ್ ಮಾಡ್ಬಿಟ್ಟು ಬಡ್ಡಿಂಗ್ ಮಾಡ್ಬಿಟ್ಟು ರೈತರುಗಳಿಗೆ ಕೊಟ್ಟ ಇದ್ದಾರೆ. ಅಪರೂಪದ ತಳಿಗಳು, ಅಪರೂಪದ ತಳಿಗಳು ಅಂತಂದ್ರೆ ಅದರಲ್ಲಿ ವಿಶೇಷವಾಗಿರುವಂತಹ ಗುಣಧರ್ಮಗಳಿರ್ಬೋದು. ಉದಾಹರಣೆಗೆ ನೋಡ್ತಾ ಹೋದ್ರೆ ಸಿದ್ದು ಹಲಸು ಅಂತ ಕರಿತಾ ಹೋಗ್ತೀವಿ, ಇದು ಅಷ್ಟೇ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಗುರುತಿಸಲ್ಪಟ್ಟಿರುವಂತಹ ಒಂದು ಪ್ರಮುಖವಾಗಿರುವಂತಹ ತಳಿ. ಈ ಒಂದು ತಳಿ ಎಲ್ಲಿ ಗುರುತಿಸಿದ್ರು ಅಂದ್ರೆ ತುಮಕೂರು ಜಿಲ್ಲೆಯ ಚೇಳೂರಿನ ರೈತ SS ಪರಮೇಶ್ವರಂ ಅವರ ತೋಟದಲ್ಲಿ ಈ ಒಂದು ತಳಿ ಐಡೆಂಟಿಫೈ ಆಗಿದೆ. ತೋಟದಲ್ಲಿ ಇದೆ, ಒಂದು 35 ವರ್ಷದ ಹಳೆಯ ಒಂದು ಮರ ಇದು. ಇದರಲ್ಲಿ ಸುಮಾರು ಏನಂದ್ರೆ ಕೂಡ ಒಂದು ಹಣ್ಣಿಗೆ ಒಂದು 2-4 kg ಅಷ್ಟು ಹಣ್ಣು ತೂಕ ಬರ್ತಾ ಹೋಗುತ್ತೆ. ಇದರಲ್ಲಿ ಸೊಳೆಗಳು ನೋಡ್ತಾ ಒಂದು 20-25 ಸೊಳೆಗಳು ಇರೋದನ್ನ ನಾವು ಕಾಣಬಹುದಾಗಿದೆ. ಮತ್ತಿದು ಈ ಒಂದು ಸೊಳೆಗಳು ಆಕರ್ಷಿತ ಒಂದು ತಾಮ್ರ ಮಿಶ್ರಿತ ಕೆಂಪು ಬಣ್ಣ ಇರೋದನ್ನ ನಾವು ಕಾಣಬಹುದಾಗಿದೆ. ತುಂಬಾ ಸಿಹಿಯಾಗಿದ್ದಾವೆ ಈ ಒಂದು ಸೊಳೆಗಳು. ಪ್ರತಿ ಸೊಳೆಯ ತೂಕ ಒಂದು 25 ಗ್ರಾಂ ಇರೋದನ್ನ ನಾವು ಕಾಣಬಹುದಾಗಿದೆ. ಆಗಲೇ ಹೇಳಿದ್ರೆ ಸಕ್ಕರೆ ಪ್ರಮಾಣ ಎಲ್ಲಿ 25 ಡಿಗ್ರಿಗೆ ಬ್ರಿಕ್ಸ್ಗಿಂತ ಜಾಸ್ತಿ ಇರುತ್ತೋ ಅಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಈ ಒಂದು ಸಿದ್ದು ಹಲಸಲ್ಲಿ 31 ಡಿಗ್ರಿ ಬ್ರಿಕ್ಸ್ ಇರೋದನ್ನ ನಾವು ಕಾಣಬಹುದಾಗಿದೆ. ಇದರಲ್ಲಿ ಕೆರೋಟೊನೈಟ್ಸ್ ಜಾಸ್ತಿ ಇದೆ, ಲೈಕೋಪಿನ್ ಕಂಟೆಂಟ್ ಜಾಸ್ತಿ ಇದೆ. ಒಟ್ಟಾರೆಯಾಗಿ ದೇಹಕ್ಕೆ ತುಂಬಾ ಪ್ರಮುಖವಾಗಿ ಬೇಕಾಗಿರುವಂತಹ ಎಲ್ಲಾ ತರದ ಪೋಷಕಾಂಶಗಳಾಗಿರ್ಬೋದು ಲಭ್ಯತೆ ಈ ಒಂದು ಸಿದ್ದು ಹಲಸಿನಲ್ಲಿ ಅನುಕೂಲ ಆಗ್ತಾ ಹೋಗುತ್ತೆ. ಅಂದ್ರೆ ಅಪರೂಪದ ತಳಿ, ಒಳ್ಳೆ ರುಚಿಕಟ್ಟಾದ ಒಂದು ತಳಿ. ಖಂಡಿತವಾಗ್ಲೂ ಸರ್, ಇದೇ ರೀತಿಯಾಗಿ ಇನ್ನೊಂದು ತಳಿನ ಅವರು ಹುಡುಕಿದ್ದಾರೆ. ಅದ್ಯಾವುದು ಅಂದ್ರೆ ಶಂಕರ ಹಲಸು ಅಂತೇಳಿ. ಇದು ಅಷ್ಟೇ ತುಮಕೂರು ಜಿಲ್ಲೆಯ ಚೌಡ್ಲಾಪುರ ಗ್ರಾಮದಲ್ಲಿ ರೈತ ಆಗಿರುವಂತಹ ಶಂಕರ ಅನ್ನೋ ಅವರ ತೋಟದಲ್ಲಿ ಈ ಒಂದು ತಳಿನ ಅವರು ಗುರುತು ಮಾಡಿದ್ದಾರೆ. ಇದಕ್ಕೆ ಗುರುತು ಮಾಡಿಬಿಟ್ಟು ಅವರೇ ನಾಮಕರಣ ಮಾಡಿದರೆ ಶಂಕರ ಹಲಸು ಅಂತೇಳಿ. ಯಾಕೆ ಅಂದ್ರೆ ಅವರ ತೋಟದಲ್ಲಿ ಬೆಳೆದಿರುವಂತಹ ವಿಶೇಷವಾದ ತಳಿಗಳಲ್ಲಿ ಈ ಒಂದು ಗಿಡ ಅವರು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಅದನ್ನ ಅವರು ಮಾಡ್ಕೊಂಡಿದ್ದಾರೆ. ಇದು ಅಷ್ಟೇ ಒಂದು 25 ವರ್ಷದ ಹಳೆಯ ಮರ ಆಗಿದೆ. ಇದು ಸುಮಾರು ಪ್ರತಿ ಒಂದು ಮರದಲ್ಲೂ ಕೂಡ 172 ಹಣ್ಣುಗಳ ಪ್ರತಿ ವರ್ಷದಲ್ಲ ನಾವು ಪಡೆಯೋದನ್ನ ನಾವು ಕಾಣಬಹುದಾಗಿದೆ. ಇದರ ಸೊಳೆಗಳು ನೋಡ್ತಾ ಹೋದ್ರೆ ಆಕರ್ಷಿತ ತಾಮ್ರ ಮಿಶ್ರಿತ ಕೆಂಪು ಬಣ್ಣ ಇರೋದನ್ನ ನಾವು ಕಾಣಬಹುದಾಗಿದೆ. ಪ್ರತಿ ತೊಳೆಯು ಅಷ್ಟೇ ಒಂದು 20 ಗ್ರಾಂ ತೂಕ ಇರೋದನ್ನ ನಾವು ಕಾಣಬಹುದಾಗಿದೆ. ಸೊ ಇವೆರಡು ಪ್ರಮುಖವಾಗಿರುವಂತಹ ತಳಿಗಳನ್ನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಸಂರಕ್ಷಣೆ ಮಾಡಿದ್ದಾರೆ ಮತ್ತು ಇದರಿಂದ ಗಿಡಗಳ ಸಸ್ಯಾಭಿವೃದ್ಧಿ ಮಾಡಿಬಿಟ್ಟು ರೈತರಿಗೆ ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಬಳಸ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಸರ್. ಮತ್ತಿನ್ಯಾವ ತಳಿಗಳನ್ನ? ಸೊ ಆತನಲ್ಲಿ ಲಾಲ್ಬಾಗ್ ಮಧುರ ಆಗಿರ್ಬೋದು, ಭೈರಚಂದ್ರ ಆಗಿರ್ಬೋದು, ರುದ್ರಾಕ್ಷಿ ಆಗಿರ್ಬೋದು, ಜಾಣಗರೆ ಆಗಿರ್ಬೋದು, ಸ್ವರ್ಣ ಆಗಿರ್ಬೋದು, ಟಮ್ಕಾ ಗಂಬ್ಲೆಸ್ ಅಂತ ಹೇಳಿ ಇಷ್ಟೊಂದು ತಳಿಗಳು ಇದಾವೆ. ಅದರಲ್ಲಿ ಪ್ರಮುಖವಾಗಿ ಲಾಲ್ಬಾಗ್ ಮಧುರ, ತಮ್ಮೆಲ್ಲರೂ ಗೊತ್ತಿರುತ್ತೆ, ಎಲ್ಲರೂ ಕೂಡ ಲಾಲ್ಬಾಗ್ ಮಧುರ ಒಂದು ತಳಿ ಹೆಸರನ್ನ ಕೇಳಿರ್ತೀರ. ಇದು ವಲಯ 5 ಅಂತಂದ್ರೆ ತುಮಕೂರು ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಬೆಂಗಳೂರು ನಗರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರಕ್ಕೆ ತುಂಬಾ ಸೂಕ್ತವಾಗಿರುವಂತಹ ತಳಿ. ಯಾಕೆಂದ್ರೆ ಇದು ಉಷ್ಣವಲಯದಲ್ಲಿ ಬೆಳೆಯಬಹುದಾಗಿರುವಂತಹ ಒಂದು ಉತ್ತಮ ತಳಿ ಅಂತ ಹೇಳ್ಬೋದು ನಾವು. ಇದೆ ಅದೇ ರೀತಿಯಾಗಿ ಒಂದು ಗಿಡಕ್ಕೆ ಒಂದು 80-100 ಕಾಯಿಗಳು ಒಂದು ವರ್ಷಕ್ಕೆ ಒಂದು ಮರದಲ್ಲಿ ಬಿಡೋದು ನಾವು ಕಾಣಬಹುದಾಗಿದೆ. ಪ್ರತಿ ಒಂದು ಹಣ್ಣಿನ ತೂಕ ಒಂದು 8-10 ಕೆಜಿ ಇರೋದನ್ನ ನಾವು ಕಾಣಬಹುದಾಗಿದೆ. ಇದರ ಸಕ್ಕರೆ ಅಂಶ ನೋಡ್ತಾ ಹೋದ್ರೆ ಒಂದು 29-30 ಡಿಗ್ರಿ ಬಿಕ್ಸ್ ಇರೋದನ್ನ ನಾವು ಕಾಣಬಹುದಾಗಿದೆ. ಮತ್ತು ಈ ಒಂದು ಹಣ್ಣಿನಿಂದ ಏನ್ ಮಾಡಬಹುದು, ಸಾಕಷ್ಟು ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡ್ತಾ ಹೋಗ್ಬೋದು. ಜಾಮ್ ಆಗಿರ್ಬೋದು, ಆಮೇಲೆ ಐಸ್ ಕ್ರೀಮ್ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ, ಪಾನೀಯಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ, ಚಿಪ್ಸ್ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಒಟ್ಟಾರೆಯಾಗಿ ಹಲಸಿನಲ್ಲಿ ವಿವಿಧ ಜಾತಿಗಳಿದಾವೆ. ಒಂದರಿಂದ ಅಥವಾ ಮತ್ತೊಂದು ಜಾತಿಗಳಿಂದ ಏನಾಗುತ್ತೆ, ಹಲವಾರು ರೀತಿಯಾದಂತಹ ಉಪಯೋಗಗಳನ್ನ ನಾವು ಕಾಣಬಹುದಾಗಿದೆ. ಮತ್ತು ಇದರಿಂದ ಹಲವಾರು ರೀತಿಯ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಿಕೊಂಡು ವರ್ಷ ಪೂರ್ತಿ ಅದನ್ನ ಮಾರಾಟ ಮಾಡೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ. ಈಗ ನಾವು ಹಲಸಿನಿಂದ ಪರಂಪರಾಗತವಾಗಿ ಉಪಯೋಗ ಅಂದ್ರೆ ಹಲಸಿನ ಪಾಪಡ್ ಬಹಳ ಪ್ರಸಿದ್ಧ ನಮ್ಮ ಮಲೆನಾಡು ಪ್ರದೇಶದಲ್ಲಿ, ಕರಾವಳಿ ಪ್ರದೇಶದಲ್ಲಿ ಹಲಸಿನ ಪಾಪಡ್ ತಿಂದೇ ಇದ್ದವರು ಇಲ್ಲ, ಹಲಸಿನ ಹಪ್ಪಳ ಅಂತ ಕರೀತಾರೆ ಅಲ್ಲಿ. ಖಂಡಿತ. ಅದು ಇಲ್ಲಿ ಏನ್ ಪಾಪಡ್ ಅಂತ ನಾವು ಮಾರ್ಕೆಟಿಂದ ತರ್ತೇವಲ್ಲ, ಅದಕ್ಕಿಂತ ಅದು ಬೇರೆದದು. ಸಹಜವಾಗಿ ಊರಲ್ಲಿ ಎಲ್ಲ ಮಾಡ್ತಾರೆ, ಎಲ್ಲ ಮನೆಯವರೆಲ್ಲ ಸೇರಿ ಅದನ್ನ ಹಪ್ಪಳ ಮಾಡೋದು ಒಂದಿನ ಎರಡು ದಿನ ಇಟ್ಕೊಂಡ್ಬಿಡ್ತಾರೆ ಪ್ರತಿ ವರ್ಷನೂ. ಅದೇ ನಮ್ದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತಿದಾವೆ, ಮತ್ತೆ ಎಫ್ಪಿಓಸ್ ಅಂತಿದಾವೆ. ಅವ್ರಿಗೆ ಏನ್ ಮಾಡ್ತೀವಿ, ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿ ವತಿಯಿಂದ ಹಲಸಿನಲ್ಲಿ ಮಾಡಬಹುದಾದ ಮೌಲ್ಯವರ್ಧನ ಪದಾರ್ಥಗಳ ಬಗ್ಗೆ ಅವರಿಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಬಿಟ್ಟು ಅವರು ಮಾಡಿರುವಂತಹ ಮೌಲ್ಯವರ್ಧನ ಪದಾರ್ಥಗಳನ್ನ ನಮ್ಮ ಒಂದು ಅಟಾರಿ ಅಂತ ಕರಿತಾ ಹೋಗ್ತೀವಿ. ಅದ್ರಲ್ಲಿ ಏನ್ ಮಾಡ್ತೀವಿ, ಕಿಸಾನ್ ಸಮೃದ್ಧಿ ಅಂತ ಹೇಳಿ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿದ್ವಿ. ರೈತರು ಮಾಡಿರುವಂತಹ ಮೌಲ್ಯವರ್ಧನ ಪದಾರ್ಥಗಳಾಗಿರ್ಬೋದು, ರೈತರು ಸಾವಯವವಾಗಿ ಬೆಳೆದಿರುವಂತಹ ಪದಾರ್ಥಗಳನ್ನಾಗಿರ್ಬೋದು, ಅವರು ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾರಾಟವನ್ನ ಮಾಡಬಹುದು. ಈಗ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಹಲಸಿನ ಹಣ್ಣಿನಲ್ಲಿ ಸಸ್ಯ ಅಭಿವೃದ್ಧಿ ವಿಧಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಖಂಡಿತವಾಗ್ಲೂ ಸರ್. ಅಂದ್ರೆ ಈಗ ನಮ್ಮ ರೈತರು ಆಗ್ಲೇ ಕೇಳಿದಾಗೆ, ನಮ್ಮ ರೈತರು ಹೊಲದಲ್ಲಿ ಅಪರೂಪದ ಒಂದು ಹಲಸಿನ ಮರ ಇದೆ ಅಂತ ಇಟ್ಕೊಳ್ರಿ, ಅದನ್ನ ಅದಕ್ಕೆ ವಯಸ್ಸಾಗಿರ್ತದೆ, ಅದನ್ನ ಸಂರಕ್ಷಣೆ ಮಾಡಿಸ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗಿದೆ ಅವರಿಗೆ, ಪರ್ಯಾಯ ಮಾರ್ಗ ಏನಿದೆ? ಖಂಡಿತವಾಗ್ಲೂ ಸಸ್ಯಾಭಿವೃದ್ಧಿ ಅನ್ನೋದು ಪ್ರಮುಖವಾಗಿರುವಂತಹ ಒಂದು ಪಾತ್ರ ವಹಿಸ್ತಾ ಹೋಗ್ತದೆ. ಅದರಲ್ಲಿ ಪ್ರಮುಖವಾಗಿ ಎರಡು ತರ ನಾವು ಸಸ್ಯಾಭಿವೃದ್ಧಿಯನ್ನು ಮಾಡ್ತಾ ಹೋಗ್ತೀವಿ. ಒಂದು ಬೀಜದಿಂದ ಸಸ್ಯಾಭಿವೃದ್ಧಿ ಮಾಡ್ತೀವಿ, ಒಂದು ಗ್ರಾಫ್ಟಿಂಗ್ ಮುಖಾಂತರ ಅಥವಾ ಬಡ್ಡಿಂಗ್ ಮುಖಾಂತರ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಗ್ರಾಫ್ಟಿಂಗ್ ಅದಕ್ಕಿಂತ ಬಡ್ಡಿಂಗ್ ಮಾಡಿದ್ರೆ ಏನಾಗುತ್ತೆ, ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ಬಡ್ಡಿಂಗ್ ಏನಾಗುತ್ತೆ, ತಾಯಿ ಮರದ ಎಲ್ಲಾ ತರ ಗುಣಧರ್ಮಗಳನ್ನ ಈ ಒಂದು ಬಡ್ಡೆಡ್ ಗ್ರಾಫ್ ಹೊಂದ್ಕೊಂಡಿರುತ್ತೆ. ಅದೇ ರೀತಿಯಾಗಿ ಆ ತಾಯಿ ಮರದ ಎಲ್ಲಾ ಗುಣಧರ್ಮಗಳನ್ನ ಈ ಒಂದು ಒಂದು ಸಸ್ಯಾಭಿವೃದ್ಧಿ ವಿಧಾನದಿಂದ ನಾವು ಶೇಖರಣೆಯನ್ನ ಮಾಡಬಹುದಾಗಿದೆ. ಇನ್ನೊಂದು, ಈಗ ನಮ್ಮ ಹಲಸಿನ ಬೆಳೆ ಚೆನ್ನಾಗಿ ಬರಬೇಕು ಅಂದ್ರೆ, ಈಗ ಮಣ್ಣಿನ ಬಗ್ಗೆ ತಾವು ಹೇಳಿದ್ರಿ, ಯಾವ ತರ ಗೊಬ್ಬರ ಅಥವಾ ಏನು ಫಲವತ್ತತೆ ಅದ್ ಬಯಸ್ತದೆ, ಅದ್ರ ಬಗ್ಗೆ ಹೇಳಿ. ಖಂಡಿತವಾಗ್ಲಿ ಸರ್. ಒಬ್ಬ ರೈತ ಫಸ್ಟ್ ಬೆಳಿಬೇಕಾದಾಗ ಒಂದು ಲೇಔಟ್ ಮಾಡ್ಕೋಬೇಕು, ಒಂದ್ ಎಕರೆಗೆ ಎಷ್ಟು ಗಿಡ ಕೋರುತ್ತೆ ಅಂತೇಳಿ. 30x30 ಅಡಿಗಳ ಹಾಕೊಂಡ್ರೆ ಒಂದ್ ಎಕರೆಗೆ 40 ಗಿಡ ಕೂರ್ತಾ ಹೋಗುತ್ತೆ. ರೈತ ಏನ್ ಮಾಡ್ಬೇಕು, 40 ಗುಂಡಿ ತೆಗಿಬೇಕಾಗುತ್ತೆ. 40 ಗುಂಡಿಯಲ್ಲಿ ಮೇಲ್ಗಡೆ ಮಣ್ಣನ್ನ ಸಪರೇಟ್ ಆಗಿ ಹಾಕ್ಬೇಕು, ಕೆಳಗಡೆ ಮಣ್ಣು ಸಪರೇಟ್ ಆಗಿ ಹಾಕ್ಬೇಕು. ಮೇಲ್ಗಡೆ ಮಣ್ಣು ತುಂಬಾ ಫಲವತ್ತತೆ ಆಗಿರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಒಂದ್ 2x2 ಗುಂಡಿ ತೆಗೆದಿದ್ರೆ ಅದಕ್ಕೆ ಒಂದು 5-10 ಕೆಜಿ ತಿಪ್ಪೆ ಗೊಬ್ಬರ ಹಾಕ್ಬೇಕಾಗುತ್ತೆ. ಒಂದು 200 ಗ್ರಾಂನಷ್ಟು ಬೇವಿನ ಹಿಂಡಿನ ಕೊಡ್ಬೇಕಾಗತ್ತೆ. ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ, ಸಾವಯವ ಗೊಬ್ಬರಗಳಾಗಿರುವಂತಹ ಟ್ರೈಕೋಡೋಮಾ ಸುಡೋಮನಸಿಂದ ಪುಷ್ಟೀಕರಿಸಿದ ಗೊಬ್ಬರ ಕೊಟ್ಟರೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಜೊತೆಗೆ ರಾಸಾಯನಿಕ ಗೊಬ್ಬರಗಳಾದ ಸಾರಜನಕ, ಪೊಟ್ಯಾಶ್ ಮತ್ತೆ ಯೂರಿಯಾವನ್ನ ನಾವು ಕೊಡಬೇಕಾಗ್ತದೆ. ಇಷ್ಟು ಕೊಟ್ಟರೆ ಏನಾಗುತ್ತೆ, ಖಂಡಿತವಾಗ್ಲೂ ಕೂಡ ತುಂಬಾ ಅನುಕೂಲ ಆಗ್ಬಿಡುತ್ತೆ. ಈ ಎಲ್ಲಾ ಮಿಶ್ರಣ ಮಾಡಿ ಅರ್ಧ ಮಣ್ಣಿನ ಕೆಳಗಡೆ ಹಾಕ್ಬಿಟ್ಟು ಗಿಡ ಸೆಂಟ್ರಿಗೆ ಇಟ್ಬಿಟ್ಟು ಉಳಿದಿರೋ ಮಣ್ಣು ಸುತ್ತ ಹಾಕ್ಬಿಟ್ಟಾಗ ಏನಾಗುತ್ತೆ, ಖಂಡಿತವಾಗ್ಲೂ ಬೆಳೆ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಇದಕ್ಕೆ ನಾಟಿ ಮಾಡೋದು ಸೂಕ್ತ ಕಾಲ ಯಾವುದಂದ್ರೆ ಮುಂಗಾರು ಟೈಮಲ್ಲಿ ಮಾಡಬೇಕಾಗತ್ತೆ. ಜೂನ್ ಮತ್ತು ಜುಲೈ ಟೈಮಲ್ಲಿ ಮಾಡಿದ್ರೆ ತುಂಬಾ ಖಂಡಿತವಾಗ್ಲೂ ಒಂದು ವಾತಾವರಣಕ್ಕೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಬೆಳೆ ಬರೋದಕ್ಕೆ ಯಾವುದಂತ ಎರಡು ಸಂಶಯ ಇರೋದಿಲ್ಲ ಸರ್. ಎಷ್ಟು ವರ್ಷಕ್ಕೆ ಇದು ಫಸಲನ್ನು ಕೊಡಬಹುದು ಸಾಮಾನ್ಯವಾಗಿ? ಬೀಜದಿಂದ ಸಸ್ಯಾಭಿವೃದ್ಧಿ ಮಾಡಿರೋ ಗಿಡ ಆದ್ರೆ 8-10 ವರ್ಷ ಬೇಕು. ನಾವು ಕಣ್ಣು ಕಸಿ ಅಥವಾ ಬಡ್ಡೆಡ್ ಗಿಡಗಳಾದ್ರೆ 4-5 ವರ್ಷಕ್ಕೆ ಏನಾಗುತ್ತೆ, ಇಳುವರಿ ಶುರುವಾಗಕ್ಕೆ ನೋಡಬಹುದಾಗಿದೆ. ಸಾಮಾನ್ಯವಾಗಿ ಗ್ರಾಫ್ಟ್ ಮಾಡಿದ್ ಉಪಯೋಗಿಸೋದು ಚೆನ್ನಾಗಿರುತ್ತಾ ಅಥವಾ ಏನ್ ಬೀಜದಿಂದ? ಸರ್, ಗ್ರಾಫ್ಟ್ಗೆ ಬಡ್ಡಿಂಗ್ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಗ್ರಾಫ್ಟೆಡ್ ಪ್ಲಾಂಟ್ಸ್ ಏನಾಗಿರುತ್ತೆ, ಇದರಲ್ಲಿ ಹಾಲು ಬರ್ತದೆ. ಹಾಲು ಬಂದಾಗ ಮಧ್ಯಕ್ಕೆ ನಾವು ಗ್ರಾಫ್ಟ್ ನೋಡೋಕೆ ಮಧ್ಯ ಸೀಡ್ ಏನಾಗುತ್ತೆ, ಹಾಲು ಬಂದ್ಬಿಟ್ಟು ಸಕ್ಸಸ್ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಬಡ್ಡೆಡ್ ಪ್ಲಾಂಟ್ ಅಥವಾ ಕಣ್ಣು ಕಸಿ ಮಾಡೋದು ಏನಾಗುತ್ತೆ, ಖಂಡಿತವಾಗ್ಲು ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಕಾಣಬಹುದಾಗಿದೆ ರೈತರು ಯೂಸ್ ಮಾಡ್ತಿರೋದು ಬಡ್ಡೆಡ್ ಪ್ಲಾಂಟ್ ಯೂಸ್ ಮಾಡ್ತಾ ಇದ್ದಾರೆ. ಆಯ್ತು, ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೇ, ಆಕಾಶವಾಣಿ ಬೆಂಗಳೂರಿ ಬಂದು ಪ್ರಸ್ತುತ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿ ನಮ್ಮ ರೈತರ ಜೊತೆಗೆ ಈಗಾಗಲೇ ತಾವು ಇದ್ದೀರಿ. ನಮ್ಮ ರೈತರು ಪ್ರವೀಣ್ ಕುಮಾರ್ ಅವರು ಅಂದ್ರೆ ತಾವು ಎಲ್ಲರಿಗೂ ಗೊತ್ತಿದೆ, ಆದರೂ ಕೂಡ ಪ್ರವೀಣ್ ಕುಮಾರ್ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ. ಅವರಿಗೆ ಹೊಸ ರೈತರು ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಕೊಡಿ. ಖಂಡಿತವಾಗ್ಲೂ ಅಷ್ಟೇ, ನಂಬರ್ ಬಂದ್ಬಿಟ್ಟು 9909353911939355. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಹಲಸಿನ ಹಣ್ಣಿನ ಬೇಸಾಯ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ, ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನೀಗ ತುರುವೇಕೆರೆ ತಾಲೂಕು ನೀರ್ಗುಂಟ್ಯಪಾಳ್ಯದ ನಾಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳೋಣ. ನಾಲ್ಕು ಲೋಕ ನಾಳುವಂತ ಶ್ರೀರಾಮಚಂದ್ರ. ಮರುಗ ಮಲ್ಲಿಗೆ ಸರಗ ಸಂಪಿಗೆ ತಾಟಲಿರ ಸಿರೆ ಶ್ರೀರಾಮರ ರಸಿ ಜಾನಕಿಗೆ ಹೂವ ಮುಡಸಿರೆ ಆರತಿಯ ತಿರೆ ವರದ ಮುಖಿ ಸೀತ ದೇವಿಗೆ ಹದಿನಾಲ್ಕು ಲೋಕ ನಾಳುವಂತ ಶ್ರೀರಾಮಚಂದ್ರಗೆ ಮಲ್ಲಿಗೆ ಕೆಂಡ ಸಂಪಿಗೆ ತಾಟೆಲಿರ ಸೀರೆ ದುಂಡೋ ಮಲ್ಲಿಗೆ ಕೆಂಡ ಸಂಪಿಗೆ ತಾಟೆಲಿರ ಸೀರೆ ಕೋಮಲಾಂಗ ಸೀತ ದೇವಿಗೆ ಕಟ್ಟಿ ಮುಡಸಿ ಕೋಮಲಾಂಗ ಸೀತ ದೇವಿಗೆ ಕಟ್ಟಿ ಮುಡಸಿ ಕೋಮಲಾಂಗ ಸೀತ ದೇವಿಗೆ ಕಟ್ಟಿ ಮುಡಸಿ ಕೋಮಲಾಂಗ ಸೀತ ದೇವಿಗೆ ಕಟ್ಟಿ ಮುಡಸಿರೆ ಆರತಿಯ ತಿರೆ ವರದ ಮುಖಿ ಸೀತ ದೇವಿಗೆ ಹದಿನಾಲ್ಕು ಲೋಕ ನಾಳುವಂತ ಶ್ರೀರಾಮಚಂದ್ರಗೆ ಸುತಲಿ ಕುಬುಸ ತಾಟೆಲಿರ ಸೀರೆ ಪಾಟೆ ಸೀರೆ ಕುತಲಿ ಕುಬುಸ ತಾಟೆಲಿರ ಸೀರೆ ಕೋಮಲಾಂಗ ಸೀತ ದೇವಿಗೆ ನರಿಗೆ ಮಾಡಿರೆ ಲಾಂಗ ಸೀತ ದೇವಿಗೆ ನರಿಗೆ ಮಾಡಿರೆ ಕೋಮಲಾಂಗ ಸೀತ ದೇವಿಗೆ ನರಿಗೆ ಮಾಡಿರೆ ಕೋಮಲಾಂಗ ಸೀತ ದೇವಿಗೆ ನರಿಗೆ ಮಾಡಿರೆ ಆರತಿಯ ತಿರೆ ವರದ ಮುಖಿ ಸೀತ ದೇವಿಗೆ ಹದಿನಾಲ್ಕು ಲೋಕ ನಾಳುವಂತ ಶ್ರೀರಾಮಚಂದ್ರ ನಾಲ್ಕು ಲೋಕ ನಾಳುವಂತ ಶ್ರೀರಾಮಚಂದ್ರಗೆ ಲೋಕ ನಾಳುವಂತ ಶ್ರೀರಾಮಚಂದ್ರಗೆ ಲೋಕ ನಾಳುವಂತ ಶ್ರೀರಾಮಚಂದ್ರ ಗಳಿ ತಂಬಿಟ ಕೊಬ್ಬರಿ ಉಂಡೆ ತಾಟೆಲಿರ ಸಿರೆ ಕೋಮಲಾಂಗ ಸೀತ ದೇವಿಗೆ ಮಡಲ ದುಂಬಿರೆ ಕೋಮಲಾಂಗ ಸೀತ ದೇವಿಗೆ ಮಡಲ ದುಂಬಿರೆ ಕೋಮಲಾಂಗ ಸೀತ ದೇವಿಗೆ ಮಡಲ ದುಂಬಿರೆ ಸೀತ ದೇವಿಗೆ ಮಡಲ ದುಂಬಿರೆ ಕೋಮಲಾಂಗ ಸೀತ ದೇವಿಗೆ ಮಡಲ ದುಂಬಲಾಂಗ ಸೀತ ದೇವಿಗೆ ಮಡಲ ದುಂಬಿರೆ ವರವ ಕೋಡೆ ಶಾರದಾಂಬ ಶರಣು ಮಾಡುವೆ ವರವ ಕೋಡೆ ಶಾರದಾಂಬ ಶರಣು ಮಾಡುವೆ ನಿಜವಾದ ವರವನ್ನು ಬರೆದು ನೀ ಕೊಳೆ ಸೋಬಾ ನಂಬೋದೇ ಶಿವನಿಗೆ ನಂಬೋದೇ ಶಿವನಿಗೆ ಬಾಳ ಮೊತ್ತ ಕೊಕ್ಕೆಗೆ ತೊಂಬೆ ಕೊಂಡ ಪರಮೇಶ್ವರನ ಅಕ್ಕ ಬಂದ ಸಯ ಬಾರದ ಬಂದ ಸಯ ಬಾರದ ಅಕ್ಕ ಬಂದ ಸಯ ಬಾರದ ಅಕ್ಕ ಬಂದ ಸಯ ಬಾರದ ಮೂತ ಗೋಡೆಗೆ ತೊಂಬೆ ಕೊಂಡು ಪರಮೇಶ್ವರನ ತಾಯ ಬಂದ ಸಯ ಬಾರದ ಬಂದ ಸಯ ಇದುವರೆಗೆ ತುರುವೇಕೆರೆ ತಾಲೂಕು ನೀರ್ಗುಂಟ್ಯಾಪಾಳ್ಯದ ನಾಗಮ್ಮ ಹಾಗೂ ಸಂಗಡಿಗರಿಂದ ಶೋಭಾನೆ ಪದಗಳನ್ನು ಕೇಳ್ತಾ ಇದ್ರೆ. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಣ್ಣು ಅಂದರೇನು, ಅದರ ಮಹತ್ವ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಂಗಡಿಗರಿಂದ ಶೋಭಾನೆ ಪದಗಳನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿರಂಗ ಕೇಳಿದರೆ